ನೀಡುವಂತೆ ಬಿಜೆಪಿ ಆಗ್ರಹ. ನಾಳೆ ಮನ್ ಕಿ ಬಾತ್ನ 128ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು ಹಾಗೂ ಬೆಂಗಳೂರಿನ ವಸತಿ ಸಮುಚ್ಚಯದಲ್ಲಿ ಕರುಳುಬೇನೆ ಪ್ರಕರಣ ಪತ್ತೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೋಳಿ ಕಾಲರ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳು, ಈ ವಿಷಯವಾಗಿ ಡಾಕ್ಟರ್ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ನೀರ್ಗುಂಟ್ಯಾಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗಳಿಂದ ಭಜನೆ ಪದಗಳನ್ನು ಸಹ ಆಲಿಸಬಹುದು. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೋಳಿ ಕಾಲರ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳನ್ನು ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಇವತ್ತು ನಾವು ಕೋಳಿ ಕಾಲರ ರೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮತಿ ಬಿಆರ್ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುಮತಿ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇವತ್ತು ಡಾಕ್ಟರ್ ನಮಗೆ ಕೋಳಿ ಕಾಲರ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಕಾಲರ ರೋಗದ ಬಗ್ಗೆ ನಾವು ಕೇಳಿದ್ದೇವೆ, ಆದರೆ ಇದು ಕೋಳಿಗಳಲ್ಲೂ ಕೂಡ ಕಾಲರ ರೋಗ ಅಥವಾ ಕೋಳಿ ಕಾಲರ ಅಂತಾನೇ ಹೇಳ್ತಾರಲ್ಲ? ಹೌದು ಹೇಳಿ ಮೇಡಮ್. ಈಗ ಇದರ ಈ ಕೋಳಿ ಕಾಲರ ಬಗ್ಗೆ ನಾವು ರೈತರು ಯಾವ ತರ ಇದ್ರ ರೋಗ ಲಕ್ಷಣಗಳು ಕಂಡು ಬರ್ತದೆ ಮತ್ತು ಅದನ್ನ ಯಾವ ತರ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು, ಯಾವ ತರ ಅದರಿಂದ ಲಸಿಕೆ ಇದೆಯಾ ಹೆಂಗೆ? ಎಲ್ರಿಗೂ ನಮಸ್ಕಾರ. ಸೊ ಕೋಳಿ ಉದ್ಯಮ ನಮಗೆಲ್ಲ ಗೊತ್ತಿರೋಂಗೆ ಕೋಳಿ ಸಾಕಾಣಿಕೆ ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ಹವ್ಯಾಸ. ಸೊ ಅದು ಈ ದಿನ ಬೃಹತ್ ಉದ್ಯಮವಾಗಿದೆ ಕೋಳಿ ಉದ್ಯಮ. ಹೆಚ್ಚಿನ ಮಟ್ಟಿಗೆ ಎಷ್ಟೊಂದು ಜನರು ಈಗ ಶ್ರೀಮಂತರಾಗಕ್ಕೆ ಕೋಳಿ ಉದ್ಯಮನೇ ಕಾರಣ ಆಗಿದೆ. ಕೋಳಿ ಅದು ಆಹಾರದಲ್ಲಿ ದೊಡ್ಡ ಮಾಂಸದಲ್ಲಿ ಬೇಡಿಕೆ ಆಗಿದೆ. ಅದರಲ್ಲೂ ಈ ಹಳ್ಳಿಗಳಲ್ಲಿರುವಂತಹ ಮಹಿಳೆಯರು, ರೈತ ಮಹಿಳೆಯರು, ವಯಸ್ಸಾದಂತವರು, ಉಪಕಸುಬು ಖರ್ಚಿಲ್ಲದ ಕಸುಬು. ಅದು ಕಸುಬು ಅನ್ನೋದಕ್ಕಿಂತ ಅದರಿಂದ ಲಾಭ ಬರುತ್ತೆ ಅನ್ನೋದಕ್ಕಿಂತ ರೆಕ್ರಿಯೇಷನ್ ಅಂತ ಹೇಳ್ಬೋದು. ಅದರಿಂದ ನಮ್ಮ ಸಮಾಧಾನವಾಗಿ ಶಾಂತಿಯಾಗಿ ಇರೋಕ್ಕೂ ಕೂಡ ಅದು ಅವಕಾಶ ಆಗ್ತವೆ. ಅಂದ್ರೆ ಅದು ಕೋಳಿಗಳ ಸಾಕಾಣಿಕೆ ಒಂದು ಹವ್ಯಾಸ. ಹೌದು, ಹವ್ಯಾಸಗಳು ಇರೋದ್ರಿಂದ ನಮಗೆ ಕಳಿಬಹುದು. ಮತ್ತೆ ಮನೆಯಲ್ಲಿ ಇರುವಂತಹ ವೇಸ್ಟ್ ಆಗುವಂತ ವಸ್ತುಗಳು, ಈಗ ತ್ಯಾಜ್ಯ ವಸ್ತುಗಳನ್ನ ಕೂಡ ಆಹಾರವಾಗಿ, ಅಡಿಗೆ ತ್ಯಾಜ್ಯಗಳು, ದ್ವಿದಳ ಧಾನ್ಯ, ದವಸ ಧಾನ್ಯಗಳ ತ್ಯಾಜ್ಯಗಳು ಸಾಕೋಬಹುದು. ದೊಡ್ಡ ಖರ್ಚಿರಲ್ಲ, ಕಡಿಮೆ ಜಾಗ ಸಾಕು. ಆಮೇಲೆ ಕೀಟಗಳೆಲ್ಲ ತಿಂದಾಗ್ತಾವ. ಹೌದು. ಸೊ ಅದನ್ನು ಕೂಡ ಒಂದು ಒಳ್ಳೆ ಉದ್ಯಮ ಅಂತೇಳಿ ನಾವು ಪರಿಗಣಿಸ್ಬೋದು. ಕೋಳಿ ಸಾಕಾಣಿಕೆಯಂತೆ ನಾವು ಬಾತುಕೋಳಿನೂ ಕೂಡ ಉದ್ಯಮ, ಕ್ವೇಲ್ಸ್ ಅಂತ ಹೇಳ್ತೀವಲ್ಲ, ಗೀಜಗನ್ನ ಹಾಕಿ ಅದನ್ನು ಕೂಡ ಒಂದು ಟರ್ಕಿ ಕೋಳಿಗಳು, ಟರ್ಕಿ ಕೋಳಿ ಅವುಗಳು ಕೂಡ ಸಾಕಾಣಿಕೆ ಬಹಳ ಉತ್ತಮವಾದದ್ದು. ಸೊ ಇದು ಇವೆಲ್ಲದರಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಪ್ಯಾಶ್ಚರೆಲ್ಲ ಮಲ್ಟೋಸೀಡಾ ಅಂತ ರೋಗಾಣುವಿನಿಂದ ಬರುವಂತ ಕಾಲರ ಅಂತ ಹೇಳ್ತೀವಿ. ಕೋಳಿಗಳಲ್ಲಿ ಹಲವಾರು ರೋಗ ಬರ್ತಾವ ಬಿಡಿ, ಕೊಕ್ಕರೆ ರೋಗ ಬರುತ್ತೆ, ಕತ್ತು ಹಿಂಗೆ ಮುರ್ಕೊಂಡು ಬಿತ್ಕೊಂತವು. ಸೊ ಮತ್ತೆ ಅದ್ರ ಜೊತೆಗೆ ಈ ಕಾಲರ ರೋಗದಲ್ಲೂ ಕೂಡ ಒಂದೆರಡು ದಿನ ಅವು ಸಪ್ಪಗೆ ಇರ್ತವೆ, ಮೂರನೇ ದಿನಕ್ಕೆ ಸತ್ತೋಗ್ಬಿಡ್ತವೆ. ಸೊ ಈ ರೋಗ ಬಂದಾಗ ಹಠಾತ್ ಸಾವನ್ನು ಆಗ್ಬೋದು, ಮತ್ತೆ ಅವು ಎರಡು ಮೂರು ದಿನ ಚೆನ್ನಾಗಿದ್ದು ಕೂಡ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ರೋಗಾಣು ಕೋಳಿಗಳಲ್ಲೇ ಇರುತ್ತೆ, ಕೋಳಿಗಳ ದೇಹದಲ್ಲೇ ಇರುತ್ತೆ. ಯಾವಾಗ ಅವುಗಳಲ್ಲಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಮತ್ತೆ ವಾತಾವರಣದಲ್ಲಿ ವೈಪರೀತ್ಯ ಆಗ್ತವೆ, ಸೊ ಈ ರೋಗಾಣು ಉಲ್ಬಣ ಆಗುತ್ತೆ. ಉಲ್ಬಣ ಆದಾಗ ಅವು ತಡ್ಕೊಳ್ಳೋ ಅಂತ ಶಕ್ತಿ ಇರಬೇಕು. ಸೊ ಅದ್ ತಡ್ಕೊಂಡಿಲ್ಲ ಅಂದ್ರೆ ಈ ರೋಗ ಉಂಟಾಗಿ ರೋಗಕ್ಕೆ ತುತ್ತಾಗಿ ಬಲಿಯಾಗ್ತವೆ. ಸೊ ಇದರಲ್ಲಿ ಹೆಚ್ಚಿಗೆ ನಾವು ಹಾರ್ಟ್, ಲಿವರ್ ಮೇಲೆ ರಕ್ತ ಹೆಮೊರೇಜಿಕ್ ಹೆಮೊರೇಜಸ್ ಅಂತ ಹೇಳ್ತೀವಿ, ರಕ್ತ ಹೀನ ಆಗೋದು, ಲಾಸ್ ಆಗೋದು ಜಾಸ್ತಿ ಇರುತ್ತೆ. ಸೊ ಇದರಿಂದ ಆಮೇಲೆ ಕೆಲವಾರು ವಿಷಾಣುಗಳನ್ನ ರೋಗಾಣು ಉತ್ಪತ್ತಿ ಮಾಡ್ತದೆ. ಸೊ ಇದರಿಂದಾಗಿ ಸಾವನ್ನ ಉಂಟಾಗ್ತದೆ, ಸಾಧ್ಯತೆ ಜಾಸ್ತಿ ಇರುತ್ತೆ. ಲಂಗ್ಸ್, ಲಿವರ್, ಹಾರ್ಟ್ ಎಲ್ಲದರಲ್ಲೂ ಕೂಡ ಹೆಮೊರೇಜಸ್ ಆಗುತ್ತೆ. ಸೊ ಇದರಿಂದ ಸಾವು ಉಂಟಾಗುತ್ತೆ, ಶ್ರವಿಸುತ್ತೆ. ಸೊ ಸಾವು ಉಂಟಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದು ಕಾಯಿಲೆಗೆ ತುತ್ತಾದಂತಹ 50-80% ಭಾಗ ಕೋಳಿಗಳು ಸಾವನ್ನಪ್ಪುತ್ತವೆ. ನೂರು ಕೋಳಿ ಇದ್ರೆ 80 ಕೋಳಿ ಒಂದ್ಸಲಿ 20 ಉಳಿಯುತ್ತೆ. ಆ ತರ ದೊಡ್ಡ ನಷ್ಟ ಮಾಡಿಬಿಡ್ತದೆ ರೈತರಿಗೆ, ರೈತರಿಗೆ ನಷ್ಟ ಉಂಟಾಗುತ್ತೆ. ಅದರಲ್ಲೂ ಈ ಬಾತುಕೋಳಿಗಳಲ್ಲಿ ಬೇಗ, ಬಾತುಕೋಳಿಗಳನ್ನ ನೀವು ನೋಡಿರ್ಬೇಕು, ಅವು ಒಂದೇ ಕಡೆ ಇರ್ತವೆ, ಹೆಚ್ಚಿನ ಬಾಡಿ ತೂಕ ಇರೋದ್ರಿಂದ ಅವು ಬೇಗ ತುತ್ತಾಗ್ತವೆ ಕಾಯಿಲೆಗೆ. ಟರ್ಕಿ ಕೋಳಿ, ಬಾತುಕೋಳಿ, ಟರ್ಕಿ ಕೋಳಿನೂ ಕೂಡ, ಟರ್ಕಿ ಕೋಳಿನೂ ಕೂಡ. ಈ ಎಮು ಪಕ್ಷಿನೂ ಬರ್ತದಲ್ಲ, ಅದು ಎಮು ಪಕ್ಷಿಗೂ ಕೂಡ ಇದು ಬರುತ್ತೆ. ಅಂದ್ರೆ ಈ ರೋಗಾಣು ಪ್ರಭೇದ ಬೇರೆ ಬೇರೆ ಇರುತ್ತೆ ಅಷ್ಟೇ. ಸೊ ಬಟ್ ಈ ಕೋಳಿ ಕಾಲರ ರೋಗ ಬರುತ್ತೆ, ಇದನ್ನು ಕೂಡ ಎಮ್ಮುಗಳಲ್ಲೂ ಕಂಡು ಬರುತ್ತೆ. ಕೋಳಿ ಕಾಲರ ರೋಗ, ಕೋಳಿ ಕಾಲರ ರೋಗ ಅಂತ ನಾವು ಹೇಳ್ತೇವೆ, ಆದ್ರೆ ಇದು ಮಾರಕವಾದ ರೋಗನೇ, ನಮ್ಮ ರೈತರಿಗೆ ತುಂಬಾ ನಷ್ಟ ಉಂಟು ಮಾಡ್ತದೆ, ನಷ್ಟ ಉಂಟು ಮಾಡುತ್ತದೆ. ಈ ಕೋಳಿ ಕಾಲರ ರೋಗ ಬಂದು ಕೋಳಿ ಸತ್ ಬಿಡ್ತವೆ, ಆವಾಗ ಈಗ ಸತ್ ಕೋಳಿಗಳಲ್ಲಿ ನಾವು ಯಾವ ಒಂದು ಸಿಂಪ್ಟಮ್ಸ್ ಅಂತ ಕಾಣ್ತೀವಿ? ಹೌದು, ರೋಗ ಹರಡೋ ವಿಧಾನ ನಾವು ಮಾತಾಡೋದಾದ್ರೆ ಸಾಂಕ್ರಾಮಿಕ ರೋಗ, ಅದರಿಂದ ಕಲುಷಿತವಾದ ನೀರು ಮೇವು, ಈಗ ಕೋಳಿಗಳೆಲ್ಲ ಒಟ್ಟಿಗೆ ಇರೋದ್ರಿಂದ ರೋಗಾಣು ಆ ಬಾಯಿಯಲ್ಲಿ ಸ್ಪಿಲ್ಲೇಜ್ ಆಗಿರುತ್ತೆ, ಕಲುಷಿತ ಆಗಿರುತ್ತೆ. ಆ ಲಿಟ್ಟರ್ ಹಿಕ್ಕೆ ಇಡ್ತಾವಲ್ಲ, ಹಿಕ್ಕೆನಲ್ಲೂ ಕೂಡ ರೋಗಾಣು ಇರುತ್ತೆ. ಆ ರೋಗಾಣುಗಳ ಈಚೆ ಬಂದು ನೀರಿನ ಮೂಲಕವಾಗಿ, ಆಹಾರದ ಮೂಲಕವಾಗಿ ಬೇರೆ ಕೋಳಿಗಳಿಗೆ ಬಿದ್ದಿರುತ್ತೆ, ಬಹಳ ಬೇಗ ಬಹಳ ಬೇಗ ಹರಡುತ್ತೆ. ಮತ್ತೆ ರೋಗ ಪೀಡಿತ ಕೋಳಿ ಸಂಪರ್ಕಕ್ಕೆ ಬಂದಾಗ ಅವು ಉಸಿರಾಡಿದಾಗ, ಕುಡಿದಾಗ, ಕಚ್ಚಿದಾಗ ಅಥವಾ ಕಾಯಿಲೆ ಹರಡುವ ಪರೋಪಜೀವಿ ಮೂಲಕ ಹರಡುತ್ತೆ. ಪರೋಪಜೀವಿ ಅಂತ ಹೇಳಿದ್ರೆ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ನಾವು, ನೆರಡಿ ಹುಳ ಅಂತ ಹೇಳ್ತೀವಿ, ಲಾಡಿ ಹುಳ ಅಂತ ಹೇಳ್ತೀವಿ, ಟೇಪ್ ವರ್ಮ್ಸ್ ಅಂತ ಹೇಳ್ತೀವಿ, ಅವು ಟಿಕ್ಸ್, ಟಿಕ್ಸ್, ಟಿಕ್ಸ್ ಏನು, ಅವು ನುಸಿನೋ ಹೇಳ್ತಾರೆ, ಏನೋ ಇರುತ್ತೆ. ನುಸಿ ಬೇರೆ, ಏನು ಬೇರೆ, ಬೇರೆ ಬೇರೆ ಇರುತ್ತೆ ಕೋಳಿಗೆ, ಕೋಳಿಗಳಲ್ಲಿ ಇರುತ್ತೆ. ಅವು ರಕ್ತ ಹೀರಿ ಇನ್ನೊಂದು ಕೋಳಿಗೆ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕೋಳಿ ಮೇಲೆ ಕುಂತಿದ್ದು ಇನ್ನೊಂದು ಕೋಳಿ ಮತ್ತಲ್ಲೂ ಹರಡುವ ಸಾಧ್ಯತೆ ಹೆಚ್ಚು. ಚಿಕ್ಕ ಒಂದು ಇದರಿಂದ ಬರುತ್ತೆ, ಬರುತ್ತೆ. ಇವು ಸೂಕ್ಷ್ಮಾಣು ಜೀವಿಗಳು. ಸೊ ಒಂದು ಸಲಿ ಕಚ್ಚಿದ್ರೆ ಒಂದು ಡ್ರಾಪ್ ಅಲ್ಲಿ ಡ್ರಾಪ್ ಬ್ಲಡ್ ಕುಡಿದ್ರು ಕೂಡ ಅದರಲ್ಲೂ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಇರ್ತವೆ. ಮತ್ತೆ ಈ ರೋಗದ ಲಕ್ಷಣಗಳನ್ನ ನಾವು ಗಮನಿಸೋದಾದ್ರೆ ರೋಗಗ್ರಸ್ತ ಮರಿಗಳು ಆಲಸ್ಯದಿಂದ ಮೇವುತ್ತಿಂದ ಒಂದ್ ಕಡೆ ಜೋತ್ ಬಿದ್ಕೊಂಡಿರ್ತವೆ. ಡ್ರೂಪಿಂಗ್ ಆಫ್ ಫೆದರ್ಸ್ ಅಂತೀವಿ ನಾವು, ಡ್ರೂಪಿಂಗ್ ಆಫ್ ವಿಂಗ್ಸ್ ಅಂಡ್ ಫೆದರ್ಸ್ ಅಂತೀವಿ. ಸೊ ಅದು ಜೋತ್ ಬಿಟ್ಕೊಂಡಿರ್ತವೆ, ಅದು ಇದಾಗ್ತಾ ಇರುತ್ತೆ, ಮೂಗಿನಿಂದ ಕಣ್ಣಿಂದ ನೀರ್ ಸುರಿಯೋದಾಗ್ತಿರುತ್ತೆ. ಸೊ ಅವಕ್ಕೆ ಉಸಿರಾಟ ತೊಂದರೆ ಆಗ್ತಾ ಇರೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಮತ್ತೆ ಹಸಿರು ಮಿಶ್ರಿತವಾದಂತ ಹಳದಿ ಬಣ್ಣದ ಮೋಷನ್ ಅಂದ್ರೆ ಅಲ್ಲಿ ಹಿಕ್ಕೆಗಳನ್ನ ಹಾಕುತ್ತೆ, ಬೇದಿ ಆಗ್ತಾ ಇರುತ್ತೆ, ಅಲ್ಲೂ ನಾವು ಅದ್ರದ್ದು ಲಕ್ಷಣ ಕಂಡುಕೊಳ್ಬಹುದು, ಕಂಡುಕೊಳ್ಬಹುದು. ಆಮೇಲೆ ಅವು ಒಂದು ಅಂದ್ರೆ ಸಪ್ಪಗೆ ಒಂದ್ ಕಡೆ ಕುತ್ಕೊಂಡಿರ್ತವೆ. ಸೊ ಅವಾಗ್ಲೇ ಇದಕ್ಕೇನೋ ಆಗಿದೆ, ಏನೋ ಬಂದಿದೆ, ಇದಕ್ಕೆ ಕಾಯಿಲೆ ಯಾವ್ದೋ ಒಂದು ಬಂದಿದೆ ಅಂತ ಕಂಡಿಡಿಯಲು ಕ್ರಮ ಕೈಗೊಳ್ಳಬೇಕು. ಹೌದು, ತಕ್ಷಣ ನೀವು ಪಶು ವೈದ್ಯರನ್ನ ಕರೆಸ್ಬೇಕು. ಈಗ ಹೆಚ್ಚಿನ ಮರಿಗಳಿಗೆ ಆಗದ ಅಂತದಿದ್ರೆ ಇಮಿಡಿಯೇಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇದಾಗುತ್ತೆ. ಮತ್ತೆ ಸ್ಪೆಷಲಿಸ್ಟ್ ಬೇಕಾಗ್ತಾರೆ, ಪೌಲ್ಟ್ರಿ ಸ್ಪೆಷಲಿಸ್ಟ್ ಅನ್ನೋದಕ್ಕಿಂತ ಪಶುವೈದ್ಯರು ಕೂಡ ತಕ್ಕ ಮಟ್ಟಿಗೆ ಟ್ರೀಟ್ಮೆಂಟ್. ಬಟ್ ಬೃಹತ್ ಉದ್ಯಮಗಳಲ್ಲಿ ಏನಾಗುತ್ತೆ ಅಂದ್ರೆ ಪೌಲ್ಟ್ರಿ ಸ್ಪೆಷಲಿಸ್ಟ್ ಬೇಕಾಗುತ್ತೆ. ಅದು ಏನು ಅಂತ ಯಾಕೆಂದ್ರೆ ಇಲ್ಲಿ ನಮ್ಗೆ ಕಾಯೋದಕ್ಕೆ ಟೈಮ್ ಇರಲ್ಲ ಮತ್ತೆ. ಸೊ ಹಂಗಾಗಿ ಒಂದು ಸಾರಿ ಮಿನಿಮಮ್ 10,000-1,00,000 ಕೋಳಿ ಸಾಕಿ ದೊಡ್ಡ ಪ್ರಮಾಣದಲ್ಲಿ ನೋಡಿದ ತಕ್ಷಣ ಇದೇ ಕಾಯಿಲೆ ಅಂತ ಹೇಳಿ ಇದು ನೀವು ಇಂಟೆನ್ಸಿವ್ ಕೇರ್ ಇರಲೇಬೇಕು ದೊಡ್ಡ ಪ್ರಮಾಣದ. ಯಾಕಂದ್ರೆ ಬೃಹತ್ ನಷ್ಟ ಆಗ್ಬಿಡ್ತದೆ. ಬೃಹತ್ ಬಂಡವಾಳ ಹಾಕಿರ್ತೀರಿ, 1,00,000 ಕೋಳಿ ಸಾಕಿರ್ತೀರಿ ಅಂದ್ರೆ ನೋಡಿ ವಿಚಾರ ಮಾಡಿ ನೀವು ಎಷ್ಟು ಖರ್ಚಾಗಿರ್ತದೆ. ಮತ್ತೆ ಇವು 1,00,000 ಕೋಳಿ 80,000 ಕೋಳಿ ಹೋಗ್ಬಿಟ್ಟಲ್ಲ ಅಂದ್ರೆ ಇದು ನೀವು ಬದುಕಿನ ಪ್ರಮಾಣ ಶೇಕಡ 20% ಅಷ್ಟೇ ಹೇಳಿದ್ರೆ ಮಾರಕನೇ 80% ಅಂತ ಅಂದ್ರೆ ದೊಡ್ಡ ಪ್ರಮಾಣದ ಲಾಸ್ ಆಗುತ್ತೆ. ಸೊ ಆದ್ರಿಂದ ಈ ಒಂದು ರೋಗದ ಲಕ್ಷಣಗಳನ್ನ ನಾವು ಮೊದಲೇ ನಾವು ತಿಳ್ಕೊಳ್ಬಹುದು. ಮತ್ತೆ ಆದಷ್ಟು ಸ್ವಚ್ಛವಾದ ನೀರು ಆಹಾರ ಕೊಡ್ಬೇಕಾಗುತ್ತೆ. ಮತ್ತೆ ಈಗ ನೀವು ಸಾಕದು ಕೇಜ್ ಸಿಸ್ಟಮ್ ಬೃಹತ್ ಉದ್ಯಮದಲ್ಲಿ ಯಾಕೆ ಈ ತರದ್ದು ಕಡಿಮೆ ಆಗ್ತವೆ ಅಂದ್ರೆ ಕೇಜ್ ಸಿಸ್ಟಮ್ ಅಲ್ಲಿ ಸಾಕ್ತವೆ ಅಂದ್ರೆ ಅವು ಮೇವುಣಿಕೆಗಳು ನೀರುಣಿಕೆಗಳು ಸಪರೇಟ್ ಲೈನ್ ಅಲ್ಲಿ ಇರ್ತದೆ, ನಿರಂತರ ಆಗಿರುತ್ತೆ. ಆಮೇಲೆ ಅವು ಒಂದಕ್ಕೊಂದಕ್ಕೆ ಮಿಕ್ಸ್ ಆಗಲ್ಲ. ಕೋಳಿಗಳು ಕೂಡ ಪಕ್ಕ ಪಕ್ಕದಲ್ಲಿ ಇದ್ರು ಕೂಡ ಒಂದರಿಂದ ಇನ್ನೊಂದಕ್ಕೆ ಕಾಯಿಲೆ ಹರಡೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ ಕೇಜಸ್ ಅಲ್ಲಿ ಇರ್ತವೆ. ಆ ಕಡೆ ಈ ಕಡೆ ತಿರುಗಾಡಲ್ಲ, ತಿರುಗಾಡೋ ಪ್ರಶ್ನೆ ಇಲ್ಲಲ್ಲ, ತಿರುಗಾಡೋ ಪ್ರಶ್ನೆ ಇರಲ್ಲ. ಹೊರಗಡೆಯಿಂದ ರೋಗ ಒಳಗಡೆ ತರೋದು ಅಥವಾ ಒಳಗಡೆಯಿಂದ ಹೊರಗಡೆ ತರೋದು ಇರೋದೇ ಇಲ್ಲ ವ್ಯವಸ್ಥೆ, ಗುಂಪುಗಳಲ್ಲಿ ತಿರುಗಾಡೋದಿಲ್ಲ ಅದು. ಹೌದು. ಅಂದ್ರೆ ಈಗ ಆಮೇಲೆ ಡಾಕ್ಟರ್ ಈಗ ಸತ್ತು ಕೋಳಿ ಇರ್ತಾವಲ್ಲ ಅವನ್ನ ಏನ್ ಮಾಡಬೇಕು ಅಥವಾ ಅವುಗಳ ಲಕ್ಷಣಗಳು ಕೋಳಿ ಯಾವುದೇ ಕಾರಣಕ್ಕೂ ಕೂಡ ಇದು ಈ ಪ್ಯಾಶರಲ್ ಅನ್ನೋದು ಮನುಷ್ಯರಲ್ಲೂ ಕೂಡ ಕಾಯಿಲೆನ ಉಂಟು ಮಾಡುತ್ತೆ. ಸೊ ಹಂಗಾಗಿ ಅಂದ್ರೆ ಪ್ರಭೇದ ಬೇರೆ ಇರ್ಬೋದು, ಆದ್ರೂ ಕೂಡ ನಾವು ಮುನ್ನೆಚ್ಚರಿಕೆಯಾಗಿ ಇರ್ಬೇಕಾಗತ್ತೆ. ಸೊ ಈ ಸತ್ ಪ್ರಾಣಿ ಕೋಳಿಗಳನ್ನ ನಾನು ಹೇಳದಂಗೆ ಸುಟ್ಟಾಕೋದು ಅಥವಾ ಬರಿಯಲ್ ಮಾಡೋದು, ಅದ್ರ ಮೇಲೆ ಸುಣ್ಣದ ತಿಳಿ ನೀರನ್ನ ಹಾಕೋದು, ಈ ಬ್ಲೀಚಿಂಗ್ ಪೌಡರ್ ಅದು ಬರುತ್ತೆ ಅದನ್ನ ಉದುರಿಸ್ಬಿಟ್ಟು ಮತ್ತೆ ಮಣ್ಣನ್ನ ನೀಟಾಗಿ ಮುಚ್ಚಬಿಡ್ಬೇಕು. ಇಲ್ಲಾಂದ್ರೆ ಬೆಸ್ಟ್ ಅಂದ್ರೆ ಹೇಳಿದ್ರೆ ಅದನ್ನ ಸುಟ್ಟಾಕೋದು. ಸೊ ಇದರಿಂದ ರೋಗಾಣು ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ಇನ್ನೊಂದು ಡಾಕ್ಟ್ರೆ, ಈಗ ಈ ಒಂದು ಸತ್ತು ಕೋಳಿನ ನಾವು ಕೈಯಲ್ಲಿ ಮುಟ್ಟಬಹುದಾ? ಏನಾದ್ರೂ ನಮ್ಗೆ ಮುಟ್ಟಿದ್ರೆ ಅನಾಹುತ ಆಗಬಹುದಾ? ಅನಾಹುತ ಅನ್ನೋದಕ್ಕಿಂತ ನಾವು ಸಾಧ್ಯ ಆದಷ್ಟು ನಾವು ಗ್ಲೌಸ್ ಗಳನ್ನ ಯೂಸ್ ಮಾಡೋದು ಉತ್ತಮ. ಅಕಸ್ಮಾತ್ ಮುಟ್ಟಿದ್ರು ಕೂಡ ಅದನ್ನ ನಾವು ಚೆನ್ನಾಗಿ ನಾವು ಕೈಕಾಲನ್ನ ತೊಳ್ಕೊಬೇಕಾಗುತ್ತೆ. ಅಂದ್ರೆ ಇದು ಕಾಣಲಾರದ ಸೂಕ್ಷ್ಮ ಜೀವಿಗಳು ನಮ್ಮ ಮೈಗೆ ಸೇರ್ಬಹುದು ಅಂತ ಸಾಧ್ಯತೆ ಇರುತ್ತೆ. ಈಗ ಅದೇ ನಾವು ಏನೋ ರೋಗಾಣುವನ್ನ ಮುಟ್ಟಿರ್ತೀವಿ ಅದೇ ಕೈಲಿ ಏನಾದ್ರೂ ಇಮಿಡಿಯೇಟ್ ತಿಂದ್ರೆ ನಮ್ಮ ಬಾಯಿ ಮೂಲಕ. ಅಲ್ಲ, ಸತ್ತು ಕೋಳಿಯಲ್ಲಿ ಯಾವ್ದು ರೋಗ ಬಂದಿದ್ದು ಗೊತ್ತಾಗಲ್ಲ ನಮ್ಗೆ ತಕ್ಷಣಕ್ಕೆ ಗೊತ್ತಾಗಲ್ಲ. ನೀವು ಮತ್ತೆ ನಾವು ವೈದ್ಯರನ್ನ ಕರೆಸಿ ನಾವು ಅದನ್ನ ಅದೇನು ಹೇಗೆ ಲ್ಯಾಬ್ ಪರೀಕ್ಷೆ ಮಾಡ್ತಾರೆ? ಲ್ಯಾಬ್ಗೆ ಈಗ ಸತ್ತ ಕೋಳಿ ಇಮಿಡಿಯೇಟ್ ತಕ್ಷಣನೇ ನಾವು ಅದನ್ನ ನೀವ್ ಹೇಳದಂಗೆ ಮಾಸ್ಕ್ ಗ್ಲೌಸ್ ಎಲ್ಲ ಹಾಕೊಂಡು ಅದನ್ನ ಒಂದ್ ಪ್ಯಾಕ್ ಮಾಡಿ ಬೇಗ ಬಹುಬೇಗ ನಾವು ಕಳಿಸ್ಬೇಕಾಗುತ್ತೆ. ಆಮೇಲೆ ಅಲ್ಲಿನ ಪ್ರಯೋಗಾಲಯಕ್ಕೆ ನಾವು ಮಾಹಿತಿ ಕೊಟ್ಟಾಗ ಅವರೇ ಬಂದು ರಕ್ತದ ಮಾದರಿ ಚೆನ್ನಾಗಿರೋದ್ರಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ಡಾಕ್ಟರ್, ಈಗ ಎಲ್ಲೋ ಒಂದ್ ಕಡೆ ಯಾರ್ದು ಮನೆಯಲ್ಲೋ ಅಥವಾ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಸಾಕ್ತಿರ್ತಾರ ಅಂತ ಕೊಡ್ರಿ, ಒಂದ್ ಕೋಳಿ ಏನೋ ಅನಾಹುತವಾಗಿ ಸತ್ತು ಬಿಡ್ತದೆ, ಆ ಕೋಳಿನ ನಾವು ಅದು ಯಾವುದೋ ಒಂದು ರೋಗ ಆಗಿರ್ತದೆ, ಅದನ್ನ ನಾವು ಪ್ರಯೋಗಾಲಯಕ್ಕೆ ಅಥವಾ ಅದು ಪಶುವೈದ್ಯಕೀಯ ಆಸ್ಪತ್ರೆಗೆ ನಾವು ತಿಳಿಸ್ಬೇಕಾ? ತಿಳಿಸ್ಬೇಕಾಗತ್ತೆ. ಈಗ ಸ್ಪೆಷಲಿ ಈಗ ಏವಿಯನ್ ಇನ್ಫ್ಲೂಯೆನ್ಸಾ ಕಾಯಿಲೆ ಬಂತಲ್ಲ, ಸೊ ಅದು ಅದೇ ರೀತಿ ನಮಗೆ ತಿಳಿದು ಬಂದಿತ್ತು. ಅಂದ್ರೆ ನಾವು ವೈಯಕ್ತಿಕವಾಗಿಯೂ ರೈತರು ಕೂಡ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಯಾವ್ದೋ ಈ ರೋಗಗಳು ಎಲ್ಲ ಕಡೆ ಇರ್ತದೆ, ಅದು ಉಲ್ಬಣ ಆದಾಗ ಮಾತ್ರ ನಿಮ್ಮಲ್ಲಿ ನಷ್ಟ ಆಗಿರ್ತದೆ. ಅದು ಕೋಳಿ ಸತ್ತಾಗ ನೀವು ಅದನ್ನ ಏ ಕೋಳಿ ಸತ್ ಬಿಡ್ತ ಅಂತ ಹೇಳಿ ನೀವು ಅಲ್ಲಿ ಮಣ್ಣು ಹಾಕಿ ಮುಚ್ಚೋದಲ್ಲ, ಅದರ ಬಗ್ಗೆ ಮಾಹಿತಿ ಕೊಟ್ರೆ ಬೇರೆ ಕೋಳಿಗಳಿಗೆ ಹರಡೋದಿಲ್ಲ. ಸರ್ಕಾರ ಕೂಡ ಅಥವಾ ಈ ಪಶು ಚಿಕಿತ್ಸಾಲಯ ಕೂಡ ಅವರು ಕಾಳಜಿ ತಗೋತಾರೆ, ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾರೆ, ಮುಂದಿನ್ನೊಂದಿನ ಆ ತರ ರೋಗ ಬರ್ದಿದ್ದಾಗ ನೋಡ್ಕೋತಾರೆ. ಹೌದು, ನಿಮ್ದು ಒಂದು ಕೋಳಿಗೆ ಬಂತು, ನೀವು ಅದನ್ನ ನೀವು ಬಚಾವಾದ್ರಿ, ಆದ್ರೆ ಅದು ಹರಡೋದನ್ನ ಎಚ್ಚರಿಕೆನೆ ಗೊತ್ತಾಗಿ ಅಲ್ಲಲ್ಲ, ಎಚ್ಚರಿಕೆ ನೀವು ಆ ಒಂದು ನೀವು ಆ ವಾತಾವರಣ ನೀವು ನಿರ್ವಹಿಸಬೇಕು. ಹೌದು, ಅದು ನಿಮ್ದು ತಿಳಿಸ್ಬೇಕಾಗತ್ತೆ. ಅಂದ್ರೆ ರೈತರದು ಕೂಡ ಈ ಕೋಳಿ ಸಾಕಾಣಿಕೆ ಮಾಡೋ ರೈತರು ಕೂಡ ಜವಾಬ್ದಾರಿ ಇದೆ ಇರ್ಬೇಕಾಗತ್ತೆ. ಅವ್ರಿಗೂ ಕೂಡ ಸತ್ರು ಕೂಡ ನೀವು ಅದನ್ನ ಈ ಹೇಗ್ ಸತ್ತಿದೆ ಅಂತ ಹೇಳಿ ನೀವು ಕೂಡ ತಿಳ್ಕೊಳ್ಬಹುದು. ಮುಂದೆ ಇನ್ನೊಂದ್ಸರಿ ಮತ್ತೆ ನೀವು ತಿಳಿಸ ಇದ್ರೆ ಮತ್ತೆ ಇನ್ನೊಂದ್ಸರಿ ಇನ್ನೂ ಒಂದಿಷ್ಟು ಕೋಳಿ ಸಾಯ್ಬಹುದಲ್ಲ. ಹೌದು, ಅದನ್ನ ತಡೆಗಟ್ಟಬಹುದು ನಾವು. ಇನ್ನೊಂದು ಡಾಕ್ಟರ್, ಈ ಕೋಳಿಗಳ ರೋಗಗಳನ್ನ ತಡೆಗಟ್ಟಬೇಕಂದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು, ಅದರಲ್ಲೂ ಕೂಡ ಸಾಮಾನ್ಯ ಮುಂಜಾಗ್ರತಾ ಕ್ರಮ? ಹೌದು, ಸಾಮಾನ್ಯ ಮುಂಜಾಗ್ರತಾ ಕ್ರಮ ತಗೋಬೇಕಾದ್ರೆ ಈ ಕೋಳಿ ಎಲ್ಲ ಕಾಯಿಲೆಗಳು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾದಿಂದ ವೈರಸ್ನಿಂದ ಬರುವ ಕಾಯಿಲೆಗಳೆಲ್ಲದರಲ್ಲೂ ಕೂಡ ನಾವು ಆರೋಗ್ಯಕರ ಮತ್ತು ಉತ್ತಮ ರೋಗ ನಿರೋಧಕ ಶಕ್ತಿಯುಳ್ಳ ಕೋಳಿ ಮರಿಗಳನ್ನ ತಗೋಬೇಕಾಗುತ್ತೆ. ಸೊ ಮತ್ತೆ ಸಾಮಾನ್ಯವಾಗಿ ಸಾಧ್ಯವಾದಷ್ಟು ಸಮೀಪದಲ್ಲಿ ಕೋಳಿ ಇರುವಂತ ಸಮೀಪದ ಕೋಳಿ ಮರಿ ಮಾಡುವ ಕೇಂದ್ರಗಳಿಂದ ತಗೊಳ್ಳೋದು ಒಳ್ಳೆಯದು. ಆಯ್ತಾ, ದೂರದ ಪ್ರದೇಶದಲ್ಲಿ ತಗೊಂಡ್ರೆ ಏನಾಗ್ಬೇಕಾದ್ರೆ ಸಾಗಿಸ್ಬೇಕಾದ್ರೆ ಅವಕ್ಕೆ ಸ್ಟ್ರೆಸ್ ಅಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟೇಶನ್ ಸ್ಟ್ರೆಸ್ ತರ ಆಗ್ಬಿಡುತ್ತೆ. ಸೊ ಅದನ್ನ ತಡೆಗಟ್ಟಬಹುದು. ಡಾಕ್ಟರ್, ಈಗ ಕೋಳಿ ಸಾಕಾಣಿಕೆಯಲ್ಲಿ ಒಂದು ಸ್ಟ್ರೆಸ್ ಆಗುತ್ತೆ, ಅವ್ರಿಗೆ ಆಯಾಸ ಆಗುತ್ತೆ, ಅಂತ ಕೋಳಿಗೂ ರೋಗ ಬರೋ ಸಾಧ್ಯತೆ ಇದೆಯಾ? ಆರೋಗ್ಯಯುತ ಕೋಳಿಗಳು ಏನು ನಿಮ್ದು ಸಾರಿಗೆ? ಹೌದು, ಟ್ರಾನ್ಸ್ಪೋರ್ಟೇಶನ್ ಸ್ಟ್ರೆಸ್ ಅಂತ ನಾವ್ ಏನ್ ಹೇಳ್ತೀವಿ, ಈ ಕಾಲರ ಬರುವಂತದ್ದು ಅದರಿಂದಾನೆ. ಆ ರೋಗಾಣು ಅವುಗಳ ದೇಹದಲ್ಲೇ ಇರುತ್ತದೆ, ಈ ಸ್ಟ್ರೆಸ್ ಆಗ್ತದೆ. ಯಾಕೆ ಅಂದ್ರೆ ಹೇಳಿ, ಅವು ಈಗ ಇಡ್ಕೊಂತೀರಾ ನೀವು, ಇಡ್ಕೊಂಡು ಆ ಮರಿನ ಒಳಗಡೆ ಬಿಡ್ತೀರಾ, ಯಾವ ಟ್ರಾನ್ಸ್ಪೋರ್ಟ್ ಮಾಡೋ ವೆಹಿಕಲ್ ಒಳಗಡೆ ಬಿಡ್ತೀರಾ, ಅದು ಸ್ಟ್ರೆಸ್ ಅವಕ್ಕೆ. ಆ ಹಿಡಿದು ಬಿಡೋವಾಗ ಅವಕ್ಕೆ ಭಯ ಇರುತ್ತೆ. ಅದೆಲ್ಲ ಅವ್ರಿಗೆ ನಾರ್ಮಲ್ ಲೈಫ್ ಇಂದ ಬೇರೆ, ನಾವು ಹ್ಯಾಂಡಲ್ ಮಾಡೋದು ಹೆಚ್ಚಾಗಿ, ಆಮೇಲೆ ಒಟ್ಟು ಗುಂಪು ಗುಂಪಾಗಿ ತಗೊಂಡೋಗ್ತೀವಿ, ಕ್ರೌಡ್ ಆಗೋ ಸಾಧ್ಯತೆ ಇರುತ್ತೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಟ್ರೆಸ್ ಇರುತ್ತೆ, ಮೇ ಬಿ ಬಿಸಿಲು ಇರ್ಬೋದು, ಮಳೆ ಇರ್ಬೋದು, ಆ ಟೈಮಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಅದನ್ನು ಕೂಡ ಸ್ಟ್ರೆಸ್ ಆಗುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಾಕದ ತಕ್ಷಣನೇ ನಾವು ಸರಿಯಾದ ರೀತಿಯಲ್ಲಿ ವಿಟಮಿನ್ ಎ ಸಪ್ಲಿಮೆಂಟ್ ಸಿಗ್ಬೇಕು, ಅವಕ್ಕೆ ಮಲ್ಟಿವೈಟಮಿನ್ ಸಿರಪ್ಸ್, ಆಹಾರ, ನೀರು ಎಲ್ಲ ತಕ್ಷಣ ಸಿಗಂಗ್ ನೋಡ್ಕೋಬೇಕು. ಅಂದ್ರೆ ಕೋಳಿಗಳಿಗೆ ಆಯಾಸ ಆಗದಿದ್ದಂಗೆ ವಾತಾವರಣ ಒಂದ್ ಕಡೆ ಬೆಳೀತಾ ಇದ್ವಲ್ಲ, ಅದೇ ತರ ವಾತಾವರಣ ನೀವು ನಿಮ್ಮ ಪ್ರದೇಶಕ್ಕೆ ತಂದಾಗೂ ಕೂಡ ಇಟ್ಕೋಬೇಕು, ಇಮಿಡಿಯೇಟ್ ಪ್ರೊವೈಡ್ ಮಾಡಬೇಕು. ಮತ್ತೆ ಇದೇನಂದ್ರೆ ತುಂಬಾ ದೂರದಿಂದ ತಂದ್ರೆ ಅವಕ್ಕೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಸಂದರ್ಭದಲ್ಲಿ ಏನ್ ಮಾಡೋದು, ಕಡಿಮೆ ಮರಿಗಳನ್ನ 50 ಕಿಲೋಮೀಟರ್ ದೂರ ಒಂದು ಕೋಳಿನ ಒಂದ್ ಕಡೆಯಿಂದ ತಗೊಂಡ್ಬಂದ್ರೆ ಇಲ್ಲ. ಈಗ ಏನಾಗಿದೆ ಅಂದ್ರೆ ಕೋಳಿ ಸಾಕಾಣಿಕೆ ಎಷ್ಟು ಬೃಹತ್ ಉದ್ಯಮ ಅಂದ್ರೆ, ನೀವು ಮರಿ ಮಾಡೋ ಕೇಂದ್ರಗಳು ಅಲ್ಲಲ್ಲೇ ಇದಾವೆ. ಈಗ ಒಂದು ಪರ್ಟಿಕ್ಯುಲರ್ ಅಲ್ಲೇ ಬೇಕು ಅಂತ ಹೇಳಿದಾಗ ಸಾಕಷ್ಟು ಸ್ಪೇಸ್ ಇರೋಂತಹ ಗಾಡಿಗಳನ್ನ ವೆಹಿಕಲ್ನ ಮಾಡ್ಕೊಂಡು ಹೋಗ್ಬೇಕು. ಈಗ 100 ಮರಿ ಹಾಕೋ ಜಾಗದಲ್ಲಿ ನೀವು 500 ಮರಿ ಹಾಕಿದ್ರೆ ಒಂದ್ರ ಮೇಲೆ ಒಂದ್ ಆಗ್ತವೆ, ಅವು ಬರೋಷ್ಟಲ್ಲೇ ಸತ್ತೋಗ್ಬಿಡ್ತವೆ. ಅಲ್ಲ, ನಾವು ಹೇಳ್ತಾ ಇರೋದು ಈಗ ಸಾಕಾಣಿಕೆ ಮಾಡುವಂತ ಕೋಳಿ ಮರಿಗಳನ್ನ ನಾ ಹೇಳ್ತಾ ಇರೋದು, ಕನಿಷ್ಠ ಒಂದು 50-100 ಕಿಲೋಮೀಟರ್ ಸಾಗಾಣಿಕೆ ಮಾಡಿ ಒಂದು ಸಾಕು ಕೇಂದ್ರಕ್ಕೆ ತಗೊಂಡೋಗ್ಬಿಟ್ಟಾಗ ಆ ಒಂದು ಮರಿಗಳಿಗೆ ಅಷ್ಟು ಪ್ರದೇಶ ಇಲ್ಲ, ಅದಕ್ಕೆ ಅದರದೇ ಆದ ವೆಹಿಕಲ್ಸ್ ಬರ್ತವೆ, ಟ್ರಾನ್ಸ್ಪೋರ್ಟೇಶನ್ ವೆಹಿಕಲ್, ಸುತ್ತ ವೆಂಟಿಲೇಷನ್ ಇರೋಂಥದ್ದು. ಆಯ್ತಾ, ವೆಂಟಿಲೇಷನ್ ಇರೋಂಥದ್ದು ಇರ್ತದೆ, ಕೇಜಸ್ ಅಂತ ಇರ್ತವೆ. ಆ ಕೇಜಸ್ ಇನ್ ಕೇಸ್ ಆ ಮಧ್ಯದಲ್ಲಿ ಅವಕ್ಕೆ ನೀರು ಅಥವಾ ಮೇವು ಕೊಡುವಂತ ವ್ಯವಸ್ಥೆ ಇರುತ್ತೆ. ಸೊ ಹಂಗೆಲ್ಲ ಮಾಡಿದಾಗ ಅವು ಏನಾಗ್ತವೆ, ಆ ಈ ಹೆಚ್ಚಿಗೆ ಟ್ರಾವೆಲ್ ಮಾಡಿದ್ರು ಕೂಡ ಸ್ಟ್ರೆಸ್ ಇಂದ ಹೊರಗೆ ಬರ್ತವೆ ಬೇಗ, ಇಲ್ಲ ಅಂದ್ರೆ ನೀವು ದಾರಿನಲ್ಲೇ ಎಷ್ಟೊಂದು ಸತ್ತೋಗ್ಬಿಡ್ತವೆ. ಅದೇ ರೀತಿ ವೆಂಟಿಲೇಷನ್ ಚೆನ್ನಾಗಿರೋ ಮರಿಗಳನ್ನ ಹಾಕೋಬೇಕು. ಅದನ್ನೇ ನಾನು ಹೇಳ್ತಿರೋದು. ರೈತರು ಏನ್ ಮಾಡ್ತಾರೆ, ಕಡಿಮೆ ರೇಟಿಗೆ ಸಿಗ್ತದೆ ಅಂತೇಳಿ ಅವರಿಗೂ ಅನಿವಾರ್ಯವಾಗಿ ಮಾರ್ಕೆಟಿಗೆ ತಂದಿರ್ತಾರ ಯಾರೋ ಒಬ್ಬ ರೈತರು, ಅವರು ಮನೆಗೆ ಹೋಗ್ಬೇಕಾಗುತ್ತೆ, ಕಡಿಮೆ ರೇಟಿಗೆ ಮಾರಿಬಿಡ್ತಾರೆ. ಹೌದು, ಕೋಳಿ ಆರೋಗ್ಯಯುತ ಆಗಿರ್ತವೆ, ಅದು ತಾವ್ ಹೇಳ್ತಾರಲ್ಲ, ಸಾರಿಗೆಯಲ್ಲಿ ಅವಕ್ಕೆ ತೊಂದರೆ ಆಗಿರುತ್ತೆ, ಆಯಾಸ ಆಗಿರುತ್ತೆ, ಆಯಾಸದಿಂದ ರೋಗ ಬಂದಿರುತ್ತೆ. ಅವರು ತಮ್ಮ ಮನೆಗೆ ತಗೊಂಡೋಗಿ ಅಲ್ಲಿನ ಕೋಳಿಗಳ ಜೊತೆಗೆ ಸೇರಿಸ್ಬಿಡ್ತಾರೆ. ಸೇರಿಸಬಾರ್ದು ಅಂತ, ಸೇರಿಸಬಾರ್ದು, ಕ್ವಾರಂಟೈನ್ ಅಂತ ಹೇಳ್ತೀವಿ ನಾವು. ಅದನ್ನ ಪ್ರತ್ಯೇಕಿಸಿ ಪ್ರತ್ಯೇಕ ಮಾಡಿ ಇಡಬೇಕು. ಎಷ್ಟು ದಿನ ಇಡಬೇಕು ಡಾಕ್ಟರ್? ಮಿನಿಮಮ್ ನಾವು ಒಂದು 10 ಡೇಸ್ ಅಥವಾ 15 ಡೇಸ್ ಹೇಳ್ತೀವಿ ನಾವು, 10 ಡೇಸ್ ಇಡಬೇಕು. ಅಂದ್ರೆ ಅವುಗಳ ಆಯಾಸ ಕಂಪ್ಲೀಟ್ ಹೋಗುತ್ತೆ, ಆಮೇಲೆ ಏನಾದ್ರು ಕಾಯಿಲೆಗಳಿದ್ರೆ ಓ ಇದ್ಯಾ ಇಲ್ವಾ ಅಂತ ನೋಡ್ಬೋದು. ಅಲ್ಲೇ ಚಿಕಿತ್ಸೆ ಕೊಟ್ಟು ಅವು ಗುಣಮುಖ ಆದ್ಮೇಲೆ ಹಿಂಡಿಗೆ ಬಿಡಬೇಕಾಗುತ್ತೆ. ಹೌದು, ನಮ್ಮ ರೈತರು ಕೆಲವೊಬ್ರು ತಪ್ಪು ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಕಾಳಜಿ ವಹಿಸ್ರಿ, ಹೆಚ್ಚಿನ ಕಾಳಜಿ ವಹಿಸ್ಬೇಕು. ಇದು ಸಾರಿಗೆಯ ಅವರು ಆಯಾಸವನ್ನ ತಡೆದು ನಿಮ್ ಕೆಲಸ, ನಿಮ್ ಕರ್ತವ್ಯ ಅದು. ಸಾರಿಗೆ ಆಯಾಸ ಪಾಪ, ಈಗ ನಾವೇ ಒಂದು 200 ಕಿಲೋಮೀಟರ್ ಒಂದು 5 ಕಿಲೋಮೀಟರ್ ನಡೆದ್ರ ಸಾಯಂಕಾಲ ನಡೆದಾಡಕ್ಕಾಗಲ್ಲ. ಅಂದ್ರೆ ನಮ್ಗೆ ಆ ಒಂದು ಆಯಾಸ ಗುಣಲಕ್ಷಣಗಳು ಕಂಡು ಬರ್ತವೆ. ಹೌದು, ಅದನ್ನ ಬಹಳ ಸ್ಪೆಷಲಿ ಬಿಸಿಲಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಚಳಿಯಲ್ಲಿ ನಡೆದಾಗ ಹಾಗೆ ಬರ್ತದೆ. ಇನ್ನು ಪಾಪ ಆ ಪ್ರಾಣಿಗಳಿಗೆ ಟ್ರಾನ್ಸ್ಪೋರ್ಟೇಶನ್ ಸ್ಟ್ರೆಸ್ ಅನ್ನೋದಕ್ಕೆ ಬಗ್ಗೆ ಹೆಚ್ಚಿನ ನಿಗಾನ ವಹಿಸಬೇಕಾಗತ್ತೆ. ಮತ್ತೆ ಇನ್ನೊಂದು, ಮರಿಗಳನ್ನ ಖರೀದಿಸುವ ಮೊದಲು ಆ ಕೇಂದ್ರದ ಮರಿಗಳ ಪೇರೆಂಟ್ಸ್ ಬಗ್ಗೆ, ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು. ಅಂದ್ರೆ ಕೆಲವರು ಈಗ ಗಿರಿರಾಜ ತಳಿನೇಬೇಕು, ನಾಟಿ ಕೋಳಿ ತಳಿನೇಬೇಕು, ಕಡಕ್ನಾಥೆ ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಹೆಂಗಿದೆ ಆ ಕೋಳಿ, ಈಗ ಒಂದು ಕೋಳಿ ಮರಿ ಕೇಂದ್ರ ಅಂತ ಹೇಳಿದ್ರೆ ಬ್ರೂಡಿಂಗ್ ಸೆಂಟರ್ ಅಥವಾ ಹ್ಯಾಚಿಂಗ್ ಸೆಂಟರ್ ಅಂದ್ರೆ ಅದಕ್ಕೆ ಯಾವ ರೀತಿ ನೇಮ್ ಇದೆ, ಅಲ್ಲಿನ ಮರಿಗಳು ತಗೊಂಡೋಗಿರೋ ಚೆನ್ನಾಗಿ ಸರ್ವೈವ್ ಆಗಿದ್ದಾವ, ಚೆನ್ನಾಗಿ ಬಂದಿದಾವ, ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಮುಂಚಿತವಾಗಿ. ಮರಿಗಳಿಗೆ ಮತ್ತೆ ದೊಡ್ಡ ಕೋಳಿಗಳಿಗೆ ರೋಗ ಬರದಂತೆ ಕಾಲಕಾಲಕ್ಕೆ ಲಸಿಕೆ ಹಾಕ್ಸ್ಬೇಕಾಗತ್ತೆ. ಸೊ ಕೋಳಿಗಳಲ್ಲಿ ನಾವು ಇನ್ಫ್ಲೂಯೆನ್ಸಾ ಇದೆ, ಕಾಲರ ಕಾಯಿಲೆ ಇದೆ, ಮ್ಯಾರಿಕ್ಸ್ ಡಿಸೀಸ್ ಇದೆ, ಇನ್ಫೆಕ್ಷಿಯಸ್ ಬರ್ಸೈಟಿಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾದಿಂದ ಹಲವಾರು ಬರುತ್ತೆ, ವೈರಸ್ ಇಂದನೂ ತುಂಬಾ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆ ವ್ಯಾಕ್ಸಿನೇಷನ್ ಶೆಡ್ಯೂಲೇ ಇದೆ. ಸೊ ಅದರಲ್ಲಿ ನಮಗೆ ಈ ಶೆಡ್ಯೂಲ್ ಪ್ರಕಾರ ಎಲ್ಲಾ ಕಾಯಿಲೆಗಳಿಗೂ ಲಸಿಕೆ ಇಲ್ಲದೆ ಇದ್ರು ಕೂಡ ಪಶು ಸಂಗೋಪನಾ ಇಲಾಖೆಯಿಂದ ಇದಕ್ಕೆ ನಾನು ಹೇಳದ್ನಲ್ಲ ಕೊಕ್ಕರೆ ರೋಗ ಅದಕ್ಕೂ ಕಾಯಿಲೆಗೂ ಇದಿರುತ್ತೆ. ಮತ್ತೆ ನಾನು ಹೇಳ್ತಾರ ಕಾಲೆರ ರೋಗ ಎಲ್ಲಾ ಕಡೆನೂ ಇರಲ್ಲ, ಅವು ಬಂದ ಕಡೆ ಕನ್ಫರ್ಮ್ ಆದ್ಮೇಲೆ ವ್ಯಾಕ್ಸಿನ್ ಲಸಿಕೆಯನ್ನ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಬೇಡಿಕೆ ಮೇರೆಗೆ ಕೊಡ್ತೀವಿ. ತಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಹಾಕಿಸ್ತಾರೆ, ಸರ್ಕಾರನು ಕೂಡ ಲಸಿಕಾ ಕಾರ್ಯಕ್ರಮ ಹಾಕಿ ವಿಶ್ವವಿದ್ಯಾಲಯದಲ್ಲಿ. ಈಗ ನಾವು ಕಾಲರ ರೋಗಕ್ಕೆ ಮತ್ತೆ ಕೊಕ್ಕರೆ ರೋಗಕ್ಕೆ ವ್ಯಾಕ್ಸಿನ್ ಮಾಡ್ತೀವಲ್ವಾ, ಸೊ ಅದನ್ನ ಪಶುಸಂಗೋಪನಾ ಇಲಾಖೆ ಮೂಲಕನೇ ನಾವು ರೈತರಿಗೆ ಕೊಡೋದು, ಆ ರೀತಿ ಇರುತ್ತೆ. ಮತ್ತೆ ಯಾರೇ ವಿಸಿಟರ್ಸ್ ಬಂದ್ರು ಕೂಡ ಸಂದರ್ಶಕರು ಬಂದ್ರೆ ಅದನ್ನ ಡೈರೆಕ್ಟ್ ಬಿಡಬಾರ್ದು, ಹೊಸ ಕೋಳಿಗಳನ್ನ ತಂದ್ರೆ ಕ್ವಾರಂಟೈನ್ ಮಾಡೇ ಬಿಡಬೇಕು. ಮತ್ತೆ ನೀವು ಕೋಳಿ ಮನೆ ಮುಂದೆ ನೋಡಿರ್ಬೇಕು, ಆ ದ್ರಾವಣ ಹಾಕಿರ್ತಾರೆ ಪೊಟ್ಯಾಷಿಯಂ ಪರ್ಮಂಗನೇಟ್, ಸ್ಯಾನಿಟೈಸ್ ಮಾಡೇ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ವೈರಾಣು ಜಸ್ಟ್ ಒಬ್ಬ ಮನುಷ್ಯ ಎಂಟ್ರಿ ಆದ್ರೂ ಕೂಡ ಗಾಳಿಲೇ ಹರಡುತ್ತೆ, ಬಟ್ಟೆಲೆ ಇರುತ್ತೆ. ಅದಕ್ಕೆ ಅವು ಬಟ್ಟೆಗಳನ್ನ ಪರ್ಸನಲ್ ಕೈ ಮುಟ್ಟಿರ್ತವೆ, ಅಲ್ಲಿ ನಮ್ ಕೈ ಗೊತ್ತಿರಲ್ಲ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ, ಅದನ್ನ ಹಾಕೊಂಡೇನೆ ಕೋಳಿ ಮನೆ ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಮತ್ತೆ ಅದನ್ನ ಕೋಳಿ ಮನೆ ಸುತ್ತ, ಇದು ಕೋಳಿ ಸಾಕಾಣಿಕೆ ಒಂದು ಬೃಹತ್ ಉದ್ಯಮ, ಅದರಿಂದ ಯೋಜನೆ ಮಾಡಿ ಆ ಜಾಗ ಎಲ್ಲಿ ಹುಡುಕ್ಬೇಕು, ಮತ್ತೆ ಆ ಮನೆ ಹೇಗೆ ಕಟ್ಟಬೇಕು, ಆ ಡೈರೆಕ್ಷನ್ ಹೇಗೆ, ಗಾಳಿ ಬೆಳಕು ಹೇಗೆ ಬೀಳ್ಬೇಕು, ಮತ್ತೆ ನೀರು ಬಿದ್ದಿದ್ದು ಯಾವ ರೀತಿ ಪಾಸ್ ಆಗಂಗಿರ್ಬೇಕು, ಅದು ಮತ್ತೆ ಕಸ ಹಾಕೋದಕ್ಕೆ ಸ್ವಲ್ಪ ದೂರ ಜಾಗ ಇದೆಯಾ. ಈಗ ಕೋಳಿ ಕಸ ಎಲ್ಲಾನು ಒಂದೇ ಕಡೆ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೆ, ಅದರಿಂದಾನೆ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ನಾವು. ಮತ್ತೆ ಪ್ರತಿ ಸಲ ಕೋಳಿ ಸಾಕಾಣಿಕೆ ಆರಂಭಿಸಬೇಕಾದ್ರೆ ಮನೆಯಲ್ಲಿರೋ ಸಲಕರಣೆಗಳನ್ನ ಚೊಕ್ಕಟ್ಟ ಮಾಡಬೇಕು. ಈಗ ಒಂದ್ ಬ್ಯಾಚ್ ಇಂದ ಇನ್ನೊಂದ್ ಬ್ಯಾಚ್ ಅಂತ ಡಿಸ್ಇನ್ಫೆಕ್ಟ್ ಮಾಡಬೇಕು. ಡಿಸ್ಇನ್ಫೆಕ್ಟ್ ಅಂದ್ರೆ ನೀವು ಅಲ್ಲಿ ಸ್ಯಾನಿಟೈಸ್ ಮಾಡಬೇಕಾಗತ್ತೆ, ಎರಡೂ ಮಾಡಬೇಕಾಗತ್ತೆ. ತುಂಬಾ ಅತಿ ಸೂಕ್ಷ್ಮವಾದ ಮಾಹಿತಿ ಮಾಡಬೇಕು. ನಮಗೆ ನಮ್ಮ ಕೋಳಿಗಳ ಬಗ್ಗೆ ಕಾಳಜಿ ತಗೋತೇವೆ ಅಥವಾ ಪ್ರಾಣಿಗಳ ಬಗ್ಗೆ ಕಾಳಜಿ ತಗೋತೇವೆ, ಪ್ರಾಣಿಗಳ ನಾವು ಅದನ್ನ ನಾವು ಅಲ್ಲಿ ಕೊಟ್ಟಿಗೆಯಲ್ಲಿ ಅಥವಾ ಇದರಲ್ಲಿ ಉಪಯೋಗಿಸಿದಂತ ಒಂದು ಉಪಕರಣಗಳು ಇರ್ಬೋದು, ಪಿಕಾಸ್ ಇರ್ಬೋದು, ಯಾವುದೇ ಒಂದು ಉಪಯೋಗ ಉಪಯೋಗಿಸ್ತೀರಿ, ಈಗ ಅದನ್ನು ಕೂಡ ನೀವು ಸ್ಯಾನಿಟೈಸ್ ಮಾಡಬೇಕು. ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಏನ್ ಮಾಡ್ತಾರೆ ಗ್ಯಾಸ್ ಇದು ಬರುತ್ತಲ್ಲ ಅದ್ರನ್ನೇ ಕೂಡ ನೆಟ್ ಎಲ್ಲಾನು ಕೂಡ ಅದರಿಂದ ಸಿಂಜಿಂಗ್ ಸುಡ್ತಾರೆ, ವೈರಾಣು ಏನೇ ಇದ್ರು ಬ್ಯಾಕ್ಟೀರಿಯಾ ಇದ್ರು ಖಾಲಿ ಆಗಿ ಅಂತ ಹೇಳ್ಬಿಟ್ಟು. ಆಮೇಲೆ ಹೈ ಲೆವೆಲ್ ಅದು ಬರ್ದವೆ ಇವಾಗ ಡಿಸ್ಇನ್ಫೆಕ್ಟೆಂಟ್ಸ್ ಸ್ಯಾನಿಟೈಸರ್ಸ್ ಬಂದಿದೆ. ಸೊ ಅವು ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ನೀರಿಗೆ ಹಾಕೊಂಡು ಸಿಂಪಡಿಸಿದ್ರೆ, ಕೆಲವು ಪ್ರಮಾಣದಲ್ಲಿ ಸಿಂಪಡಿಸಿದ್ರೆ ಅದು ರೋಗಾಣುವನ್ನ ಸಾಯಿಸುವಂತ ಶಕ್ತಿ ಚೆನ್ನಾಗಿರುತ್ತದೆ, ಬರ್ದಿದ್ದಂಗೆ ಆಗುತ್ತೆ, ನಿಮ್ಗೆ ವಿಶ್ವಾಸ ಬರುತ್ತೆ ಬರುತ್ತೆ. ಅದು ಅಲ್ಲದೆ ಈಗ ಒಂದು ಕೋಳಿಯ ಬ್ಯಾಚ್ ಗಳ ನಾವು ಈಗ ಶಿಫ್ಟ್ ಮಾಡ್ತೇವಲ್ಲ, ಅದನ್ನ ತೆಗೆದ ಹಾಕ್ತೇವಲ್ಲ, ಅಲ್ಲಿ ಕೂಡ ಇನ್ನೊಂದು ಹೊಸ ಬ್ಯಾಚ್ ಬರ್ತದ ಅಂತ ನೀವು ಅಲ್ಲಿ ಸ್ಯಾನಿಟೈಸ್ ಮಾಡ್ಕೋಬೇಕಾಗಿ ಎಲ್ಲಾನು ಲಿಟರ್ ಇದ್ರಲ್ಲಿ ಸಾವಿರ ಕೋಳಿ ಸಾಕಿದ್ರಪ್ಪ ಒಂದ್ ಜಾಗದಲ್ಲಿ ಅಂದ್ರೆ ಆ ಸಾವಿರ ಕೋಳಿನ ನೀವು ಹೊರಗಡೆ ಹಾಕದಾಗ ಅಂದ್ರೆ ಮಾರ್ದಾಗೆ ಏನ್ ಮತ್ತೆ ನೀವು ಹೊಸ ಕೋಳಿ ತರ್ತೀರಲ್ಲ, ಅಲ್ಲಿ ನೀವು ಸ್ಯಾನಿಟೈಸ್ ಮಾಡಿ ಸೂಕ್ಷ್ಮವಾದ ವಾತಾವರಣವನ್ನ ನೀವು ನಿರ್ಮಿಸ್ಕೋಬೇಕು. ಈಗ ನೀವು ಸಾವಿರ ಕೋಳಿ ಸಾಕಿರ್ತೀರ, ಅವೆಲ್ಲದನ್ನು ಕಳ್ಸಾದ್ಮೇಲೆ ಸ್ವಲ್ಪ ಟೈಮ್ ತಗೊಂಡೇ ತರಬೇಕು. ಹೌದಾ? ಇವತ್ತು ಕೊಟ್ಟು ಇವತ್ತೇ ತಂದ್ಬಿಡೋದು ಹಂಗಾಗಲ್ಲ, ಮಿನಿಮಮ್ ಒಂದ್ ವೀಕ್ ಅಥವಾ 10 ಡೇಸ್ ಗ್ಯಾಪ್ ಬಿಟ್ರೆ ಏನಾಗುತ್ತೆ ಅಂದ್ರೆ, ಸೊ ಆ ಕೋಳಿಗಳಲ್ಲಿ ಆ ಕೋಳಿ ಹೋದ ನಂತರ ಕ್ಲೀನ್ ಮಾಡ್ಕೋಬಹುದು, ಸ್ಯಾನಿಟೈಸ್ ಮಾಡ್ಕೋಬೇಕು, ಡಿಸ್ಇನ್ಫೆಕ್ಟ್ ಮಾಡ್ಕೋಬೇಕು ನಾನು ಹೇಳದ್ನಲ್ಲ. ಆಮೇಲೆ ಆ ಕೋಳಿಗಳಿಗೆ ಇರಂತ ಒಂದು ಸಿಂಪ್ಟಮ್ಗಳು ಇಲ್ಲೆಲ್ಲೂ ಇರಬಾರ್ದು, ಆಮೇಲೆ ನಾಶ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಹೊಸ ಕೋಳಿ ತರಬೇಕಾದ್ರೆ ಆ ಸ್ಮೆಲ್, ಆ ನೈಟ್ರೋಜಿನ್ ಸ್ಮೆಲ್ ಬರುತ್ತಲ್ಲ, ಯೂರಿಯಾ ಸ್ಮೆಲ್, ನೈಟ್ರೋಜಿನ್ ಸ್ಮೆಲ್, ಅದ್ಯಾವುದು ಇರಬಾರ್ದು. ಸೊ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಮತ್ತೆ ಈ ಕೋಳಿ ಲಸಿಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡ್ಬರ್ಬೇಕಾದ್ರೆ ಈ ಫೌಲ್ ಕಾಲರ ಅಥವಾ ಡಕ್ ಕಾಲರ ಅಥವಾ ಟರ್ಕಿ ಕಾಲರ ಅನ್ನೋ ವ್ಯಾಕ್ಸಿನ್ ನಾವು ಪಶು ಆರೋಗ್ಯ ಜೈವಿಕ ಸಂಸ್ಥೆಯಲ್ಲಿ ಅಂದ್ರೆ ರಿಕ್ವೆಸ್ಟ್ ಮೇರೆಗೆ ನಾವು ಕೊಡ್ತಾ ಇದೀವಿ. ಸೊ ಇದು ಪ್ರಾಯೋಗಿಕ ಹಂತದಲ್ಲಿ ಇರೋದ್ರಿಂದ ಎಲ್ಲಿ ಹೆಚ್ಚಿನ ಔಟ್ ಬ್ರೇಕ್ ಅಂತ ಹೇಳ್ತೀವಿ ಅಂತ ಕಡೆ ಮಾತ್ರ ಕೊಡ್ತಾ ಇದೀವಿ. ಸೊ ಅವಶ್ಯಕತೆ ಇದ್ದವರು ತಗೋಬೇಕಾಗತ್ತೆ ಇದನ್ನ. ವ್ಯಾಕ್ಸಿನೇಷನ್ ಮಾಡ್ಬೇಕಾದ್ರೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕು, ಕೋಲ್ಡ್ ಸ್ಟೋರೇಜ್ ಶೀತಲೀಕರಣ ಹೇಳ್ತೀವಲ್ಲ ನಾವು, ಅದ್ರ ಬಗ್ಗೆ ಮಾಹಿತಿಯನ್ನ ತಗೋಬೇಕು. ಮತ್ತೆ ಮಲ್ಟಿ ವೈಟಮಿನ್ಸ್, ರೋಗ ನಿರೋಧಕ ಶಕ್ತಿ ಹೆಚ್ಚುವಂತಹ ಇಮ್ಯುನೋ ಕೇರ್, ಇಮ್ಯುನಾಲ್ ಡ್ರಾಪ್ಸ್, ವೈಟಮಿನ್ ಎ ಡ್ರಾಪ್ಸ್, ಅದೆಲ್ಲದನ್ನು ಕೂಡ ಕೊಡ್ಬೇಕು, ಕಾಲ ಕಾಲಕ್ಕೆ ಕೊಡಬೇಕಾಗುತ್ತೆ. ಹೌದು, ಆಯ್ತು ಡಾಕ್ಟ್ರೆ. ಪ್ರಸ್ತುತ ಕೋಳಿ ಕಾಲರ ರೋಗದ ಲಕ್ಷಣಗಳು ಮತ್ತೆ ಕೋಳಿ ಕಾಲರ ರೋಗ ಬರ್ದಂಗೆ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗ್ತದೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ, ಕೋಳಿ ಸಾಕಾಣಿಕೆ ಮಾಡೋ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ನೀಡಿದಿರಿ. ಪ್ರಸ್ತುತ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಮತಿ ಬಿ ಆರ್ ಮೇಡಮ್ ಅವರೇ, ಕೆಲವು ರೈತರು ಇರ್ತಾರೆ ತಮಗೂ ಕೂಡ ಈ ಒಂದು ಕೋಳಿ ಕಾಲರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸುಮತಿ ಮೇಡಮ್ ಅವರನ್ನ ಸಂಪರ್ಕ ಮಾಡಬೇಕಂತಿರ್ತಾರೆ. ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. 9956174174 9945064174. ಧನ್ಯವಾದ, ಎಲ್ಲರಿಗೂ ಧನ್ಯವಾದಗಳು. ಕೋಳಿ ಕಾಲರ ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳನ್ನು ಕುರಿತು ಡಾಕ್ಟರ್ ಸುಮತಿ ಬಿ ಆರ್ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ತುರ್ವೇಕೆರೆ ತಾಲೂಕು ನೀರ್ಗುಂಟಿಯಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಆಲಿಸೋಣ. ಪಾಲಿಸಯ್ಯ ಪಾರ್ವತೀಶ್ವರ ನೀನೆಂದ ನೊಲಿದು, ಪಾಲಿಸಯ್ಯ ಪಾರ್ವತೀಶ್ವರ ಯಾರನ್ನು ಮರೆಯುತ್ತೆ ಗುರು ಮಗದೇ

ಹೇಳಿ ಬಾರೋ ಪೋಗಿ ಹೇಳಿ ಬಾರಣ್ಣ, ಹೇಳಿ ಬಾರೋ ಪೋಗಿ ಹೇಳಿ ಬಾರಣ್ಣ. ಬೇಳೆ ದರ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಲ್ದೋ, ಬೇಳೆ ದರ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದೋ, ಹೇಳಿ ಬಾರೋ ಮುಂದೆ ಸಾಯದ ಇಂದು ಮುಂದಗಳೆಂಬ ಎರಡರ, ಹಿಂದೆ ಜನಿಸದೆ ಮುಂದೆ ಸಾಯದೆ ಇಂದು ಮುಂದಗಳೆಂಬ ಎರಡರ, ಸಂಧಿಯೊಳಗಿಯ ಶಿವನ ಕಂಡರ ವಂದನಗಳೆನ್ನೇ ತಕೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ, ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ. ಪ್ರಜ್ಞೆ ಎಂಬವ ಖಡ್ಗ ಪಿಡಿದು ವಿಘ್ನವಾತನ ಶಿರವ ಕಡಿದು, ಪ್ರಜ್ಞೆ ಎಂಬುವ ಖಡ್ಗ ಪಿಡಿದು ವಿಘ್ನವಾತನ ಶಿರವ ಕಡಿದು, ಅಗ್ನ ಭಾವವ ಕಳೆದು ನಿಂತಡ ಯಜ್ಞ ಕೋಟಿಗಳಾಯಿತೆಂದು, ಅವವ ಕಳೆದು ನಿಂತಡ ಯಜ್ಞ ಕೋಟಿಗಳಾಯಿತೆಂದು, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ. ಇಹ ಪರಂಗಳು ಎಂಬ ದುಷ್ಟ ಗ್ರಹಗಳನ್ನು ಎಡಬಿಡದೆ ಬಂಧಿಸಿ, ಇಹ ಪರಂಗ ಎಂಬ ದುಷ್ಟ ಗ್ರಹಗಳನ್ನು ಎಡಬಿಡದೆ ಬಂಧಿಸಿ, ಆಮಿನೊಳಗದು ಮುಳುಗಿ ನಿಂತೊಡೆ ಗ್ರಹಣ ದರ್ಪಣವಾಯಿತೆಂದು, ಮುಳುಗಿ ನಿಂತೊಡೆ ಗ್ರಹಣ ದರ್ಪಣವಾಯಿತೆಂದು, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ. ಎಂಟು ಗೇಣಿನ ಅಡ್ಡಿಯೊಳು ಮೂರೆಂಟು ಮೂಲೆಯ ಕೋಣೆಯೊಳಗಿ, ಎಂಟು ಗೇಣಿನ ಗಟ್ಟಿಯೊಳು ಮೂರೆಂಟು ಮೂಲೆಯ ಕೋಣೆಯೊಳಗಿ, ಗಂಟು ಗಾಣದ ಬರದ ಗಂಟೆಗೆ ಬಂಟಾರಾಗಿ ಕೆಟ್ಟರೆಂದು, ಗಂಟು ಗಾಣದ ಬರಿದ ಗಂಟೆಗೆ ಬಂಟಾರಾಗಿ ಕೆಟ್ಟಿರೆಂದು, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ. ಪಂಚಪದರದ ಚೀಲದೊಳಗೆ ವಂಚು ಮಿಂಚು ತಿರುವ ರತ್ನದ, ಪಂಚಪದರದ ಚೀಲದೊಳಗೆ ವಂಚು ಮಿಂಚು ತಿರುವ ರತ್ನದ, ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು, ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ, ಅಣ್ಣ ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ. ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ, ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ, ಕಲ್ಲ ಶಿವನ ಶಿವನ ಕಲ್ಲ ಬಲ್ಲೊಡಿದು ನೀವು ಬೇಳಿರೆಂದು, ಶಿವನ ಶಿವನ ಕಲ್ಲ ಬಲ್ಲೊಡೆ ನೀವು ಬೇಳಿರೆಂದು, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ. ಹಿಂದೆ ಪುಟ್ಟನ ಹಿರಿಯರಲ್ಲ ಮುಂದೆ ಪುಟ್ಟುವ ಕಿರಿಯರಲ್ಲ, ಹಿಂದೆ ಪುಟ್ಟುವ ಹಿರಿಯರಿಲ್ಲ ಮುಂದೆ ಪುಟ್ಟುವ ಕಿರಿಯರಿಲ್ಲ, ಸಂಧಿ ಗೊಂದಿಯ ಸಂಘವಿಲ್ಲದಿರೋ ಒಂದಿದರೆ ಬಹು ಚಂದವೆಂದು, ಎಲ್ಲರೆ ವಂದನಗಳೇ ನ್ಯಾತಕೆಂದು, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ, ಎಲ್ಲಿ ಬಾರೋ ಹೋಗಿ ಎಲ್ಲಿ ಬಾರಣ್ಣ. ಎಲ್ಲರಳು ತಾ ಸೇರಬೇಕವರೆಲ್ಲರಳು ಓಡಾಡಬೇಕು, ಎಲ್ಲರಳು ತಾ ಸೇರಬೇಕು ಎಲ್ಲರಳು ಓಡಾಡಬೇಕು, ಅಲ್ಲಿ ಇಲ್ಲದಿರ್ದಡೆ ಸುಳ್ಳು ಎಂದು, ಅಲ್ಲಿ ಇಲ್ಲದಿರ್ದಡೆ ದಾರಿಯಲ್ಲಿ ಓಡಾಡಿರೆಂದು ಓರು ಬೆಳಗಿನ ಮಾಡಿರೆಂದು ದಾರಿಯಲ್ಲಿ ಓಡಾಡಿರೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ನಾನು ಎಂಬಿ ವಸ್ತುವಲ್ಲದೆ ನೀನು ಎಂಬುವುದಲ್ಲವೋ